ಬೆಳಗ ಚಿಡಗು ಮಲ್ಲಾರಿ ಕಡಕ ತಡಗು ಬಡಗು ಸಲಿ ಚಟಕ ಮಟಕ ಫಟಕ ಸಲಿ ದುಶ್ಮನ್ ಕಿ ದೇಖೋ ಜೋ ಫಾಟ್ ಲಾವ್ಲಿ ಅರೆ ಬಜನೆ ದೇ ಧಡಕ ಧಡಕ ಢೋಲ ತಾಶೆ ಧಡಕ ಧಡಕ ಜ್ಯೋತಿ ಚಿಂಗಾರಿ ಬರಿ ಬರಿ ಬರಿ ಬರಿ